ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಅಮರ ನಂಜುಂಡೇಶ್ವರ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡುವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಆಲೂಗಡ್ಡೆ ಕೊಯ್ಲು ಹಾಗೂ ಶೇಖರಣೆ. ನಮ್ಮ ಆಲೂಗಡ್ಡೆಯ ಹಂಗಾಮು ಏನು ಪ್ರಾರಂಭ ಆಗುತ್ತೋ, ಆರಂಭದಲ್ಲಿ ಯಾರೆಲ್ಲ ಬಿತ್ತನೆಯನ್ನ ಮಾಡಿದ್ರೋ ಆ ಫಸಲೆಲ್ಲ ಇವತ್ತು ಕೊಯ್ಲಿಗೆ ಬಂದಿರತಕ್ಕಂಥದ್ದು. ಅನೇಕರು ಕೊಯ್ಲನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕೊಯ್ಲಿನ ಸಂದರ್ಭದಲ್ಲಿ ಏನೆಲ್ಲ ಸೂಚನೆಗಳನ್ನು ಪಾಲಿಸಬೇಕು, ಹೇಗೆ ಕೊಯ್ಲನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ನಾವು ಎಷ್ಟು ಶ್ರದ್ಧೆಯಿಂದ ಬಿತ್ತನೆಯನ್ನು ಮಾಡಿ ಬೆಳಿತೀವೋ ಕೊಯ್ಲು ಕೂಡ ಅಷ್ಟೇ ಮುಖ್ಯ. ಯಾಕೆ ಅಂತ ಹೇಳಿದರೆ, ನಾವೊಂದು ಒಳ್ಳೆಯ ಗುಣಮಟ್ಟದ ಫಸಲನ್ನು ಪಡಿಬೇಕು ಅಂತ ಹೇಳಿದರೆ ಕೊಯ್ಲು ಬಹಳ ಮುಖ್ಯ ಆಗಿರುತ್ತೆ. ಕೊಯ್ಲಿನ ನಂತರದ ಚಟುವಟಿಕೆಗಳು ಕೂಡ ಬಹಳ ಮುಖ್ಯ ಆಗಿರುತ್ತೆ. ನಮ್ಮ ರೈತ ಬಾಂಧವರು ಎಲ್ಲರಿಗೂ ಕೂಡ ತಿಳಿದಿದ್ದೇ ಇದೆ, ಆಲೂಗಡ್ಡೆಗೇನು ಅಂತ ಉತ್ತಮವಾದಂತಹ ಧಾರಣೆ ಬಂದಿಲ್ಲ. ಉತ್ತಮವಾದಂತಹ ಧಾರಣೆ ಬರುವವರೆಗೆ ನಾವು ಅದನ್ನು ಶೇಖರಣೆಯನ್ನು ಮಾಡತಕ್ಕಂತಹ ಅವಕಾಶಗಳು ಇದ್ದಾವೆ. ಶೇಖರಣೆಯನ್ನು ಮಾಡಲಿಕ್ಕೆ ಇತ್ತೀಚೆಗೆ ಒಳ್ಳೆಯ ತಂತ್ರಜ್ಞಾನವನ್ನು ನಮಗೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ನೀಡಿರತಕ್ಕಂಥದ್ದು, ಅದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು, ಈ ಒಂದು ತಂತ್ರಜ್ಞಾನದ ಈ ಒಂದು ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿಕೊಂಡು ನಾವು ಬಹಳಷ್ಟು ದಿವಸಗಳ ಕಾಲ ಹೇಗೆ ನಮ್ಮ ಆಲೂಗಡ್ಡೆಯನ್ನು ಹಾಳಾಗದ ರೀತಿಯಲ್ಲಿ ಶೇಖರಣೆಯನ್ನು ಮಾಡಬಹುದು ಅಂತಕ್ಕಂಥ ವಿಚಾರಗಳು, ಇದರ ಜೊತೆಗೆ ಈ ವರ್ಷದಿಂದ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದೇನಪ್ಪ ಅಂತ ಹೇಳಿದರೆ, ಕೃಷಿಕರು ತಮಗೆ ಅಗತ್ಯ ಇರತಕ್ಕಂಥ ಬಿತ್ತನೆ ಬೀಜಗಳನ್ನು ಅವರೇ ಈ ಕುಡಿಕಾಂಡದ ಸಸಿಗಳಿಂದ ಬೆಳೆದುಕೊಳ್ತಕ್ಕಂಥದ್ದು. ಅದನ್ನು ಬೆಳೆದಂಥ ಆಲೂಗಡ್ಡೆಯನ್ನು ಕೂಡ ನಾವು ಶೇಖರಣೆ ಮಾಡಿ ಇಡಬೇಕಾಗುತ್ತೆ. ಬಿತ್ತನೆ ಆಗುವವರೆಗೂ ಕೂಡ ಅದನ್ನು ಕೂಡ ಹೇಗೆ ಶೇಖರಣೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇರತಕ್ಕಂತಹ ಅನೇಕ ಸಮಸ್ಯೆಗಳಿರಬಹುದು ಅಥವಾ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬಹುದು, ಅದನ್ನು ನೀವು ನೇರವಾಗಿ ವಿಜ್ಞಾನಿಗಳೊಂದಿಗೆ ಸಂವಾದವನ್ನು ಮಾಡಬಹುದು. ನೀವು ಸಂವಾದ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462 289, ಮತ್ತೊಂದು ಸಂಖ್ಯೆ 2452 258, ಇನ್ನೂ ಒಂದು ಸಂಖ್ಯೆ ಇದೆ 2955528, ಎಸ್ಟಡಿ ಕೋಡ್ ಸಂಖ್ಯೆ 08172. ಈ ಎಸ್ಟಡಿ ಕೋಡ್ ಸಂಖ್ಯೆಯನ್ನು ಬಳಕೆಯನ್ನು ಮಾಡಿಕೊಂಡು ನೀವು ಪ್ರಶ್ನೆಗಳನ್ನು ಕೇಳಬಹುದು. ಆರಂಭದ ಒಂದು 5-10 ನಿಮಿಷಗಳ ಕಾಲ ಕೊಯ್ಲು ಮತ್ತು ಶೇಖರಣೆಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳು ನಿಮಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಆನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸಲಾಗುತ್ತೆ. ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮೊಂದಿಗೆ ಸಂವಾದ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನ ಸಮೀಪ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಾವು ಆಲೂಗಡ್ಡೆ ಕೊಯ್ಲು ಹಾಗೂ ಶೇಖರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೇವೆ. ನಮ್ಮ ಕೃಷಿಕರ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನು ನೀಡಬೇಕಾಗುತ್ತೆ. ಕೊಯ್ಲು ಯಾವಾಗಿನಿಂದ ಪ್ರಾರಂಭ ಆಗಿದೆ, ಹೇಗಾಗ್ತಾ ಇದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಎರಡೂ ಕಾಲದಲ್ಲಿ ಬೆಳೆಯನ್ನು ಬೆಳೀತಾರೆ, ಒಂದು ಮುಂಗಾರು ಹಂಗಾಮಿನಲ್ಲಿ, ಇನ್ನೊಂದು ಹಿಂಗಾರು ಹಂಗಾಮಿನಲ್ಲಿ. ಮುಂಗಾರು ಹಂಗಾಮಿನಲ್ಲಿ ಮೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ 15 ರಿಂದ, ಅದರ ಕೊಯ್ಲು ಆಗಸ್ಟ್ ಸೆಪ್ಟೆಂಬರಲ್ಲಿ ಪ್ರಾರಂಭ ಆಗುತ್ತೆ, ಕೊನೆ ತನಕನೂ ಆಗುತ್ತೆ. ಅದೇ ರೀತಿಯಾಗಿ ಹಿಂಗಾರು ಹಂಗಾಮಿನಲ್ಲಿ ಅಕ್ಟೋಬರ್ ನವೆಂಬರಿಂದ ಬಿತ್ತನೆ ಆಗಿ ನಮಗೆ ಫೆಬ್ರವರಿ ಮಾರ್ಚ್ ತನಕನೂ ಇಲ್ಲಿ ಕೊಯ್ಲು ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಏನಂದರೆ ಈ ಕೊಯ್ಲಿನ ವಿಚಾರ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಏನು ಮಾಹಿತಿ ಕೊರತೆ ರೈತರಲ್ಲಿದೆ. ಈಗ ಕೊಯ್ಲು ಎಲ್ಲರಿಗೂ ಗೊತ್ತು, ಸ್ವಲ್ಪ ಬೆಳೆ ಸ್ವಲ್ಪ ಹಳದಿ ಆಗಿದೆ ಅಂದರೆ ಕೊಯ್ಲು ಮಾಡುವಂಥದ್ದು ಮಾಡ್ತಾರೆ. ಬಟ್ ಇಲ್ಲಿ ಬೆಳೆಗಳಿಗೆ ತಳಿಗಳಿಗೆ ಅನುಸಾರವಾಗಿ ಕೊಯ್ಲನ್ನು ಮಾಡಬೇಕಾಗಿದೆ. ಯಾಕೆಂದರೆ ಒಂದು ತಳಿ, ಕೆಲವೊಂದು ತಳಿಗಳು ಬಹುಬೇಗನೆ ಕಟಾವಿಗೆ ಬರ್ತದೆ, ಕೆಲವೊಂದು ತಳಿಗಳು ಬಹಳ ನಿಧಾನವಾಗಿ ದೀರ್ಘಾವಧಿ ತಳಿ ಅಂತ ಹೇಳ್ತೀವಿ, ಅಲ್ಪಾವಧಿ ತಳಿ ಅಂತ ಹೇಳ್ತೀವಿ. ಉದಾಹರಣೆಗೆ ಕುಫ್ರಿ ಸೂರ್ಯ ಅಂತ ಒಂದು ತಳಿ, ಅದು ಕೇವಲ 75 ದಿವಸಗಳಲ್ಲಿ ಕಟಾವಿಗೆ ಸಿದ್ಧವಾಗಿಬಿಡ್ತದೆ. ಎಲೆಗಳೆಲ್ಲನೂ ಮೇಲ್ಭಾಗ ಏನಿದೆ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಅದು ಕೊಯ್ಲಿಗೆ ಸಿದ್ಧವಾಗಿಬಿಡ್ತದೆ. 75 ದಿವಸಕ್ಕೆ ಬಲ್ತು ಬಿಡ್ತದೆ ಗಡ್ಡೆ. ಆವಾಗ ನಮಗೆ ಸಂಪೂರ್ಣವಾದ ಇಳುವರಿ ಸಾಮರ್ಥ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ತಳಿಗಳಿವೆ. ಕುಫ್ರಿ ಜ್ಯೋತಿ ಇಲ್ಲೊಂದು ಪ್ರಮುಖವಾದಂತಹ ತಳಿ, ಹಲವಾರು ವರ್ಷಗಳಿಂದ ಬೇಡಿಕೆ ಇರುವಂತದ್ದು, ಸುಮಾರು 95% ಪ್ರದೇಶದಲ್ಲಿ ಬೆಳೀತಾ ಇರುವಂತ ತಳಿ ಕುಫ್ರಿ ಜ್ಯೋತಿ ತಳಿ. ಈ ತಳಿ ನಮಗೆ 90 ದಿವಸಗಳ ಅವಧಿ ತನಕ ಇರಬೇಕು, 95 ದಿವಸ ತನಕ ಇಡ್ಬೋದು ಬೆಳೆಯನ್ನ. ಇವನ್ ಕೊನೆ ಅದರ ಒಂದು ಅವಧಿ ನೋಡಿದ್ರೆ 100 ದಿವಸ ಅವಧಿ. ಅದೇ ನಮ್ಮ ರೈತರು 80ರಿಂದನೇ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಪಾಪ ಸ್ವಲ್ಪ ಒಂಚೂರು ಕೊರತೆ ಇರುತ್ತೆ, ಮಾಹಿತಿ ಕೊರತೆ ಇರುತ್ತೆ. ಆಲೂಗಡ್ಡೆ ಅಂತ ಅಂದ್ರೆ ಒಂದು 70 ದಿವಸಕ್ಕೆ ಕಿತ್ ಬಿಡು ಅನ್ನೋದಿರುತ್ತೆ, ಯಾಕಂದ್ರೆ ಇದು ಅಲ್ಪಾವಧಿ ಬೆಳೆ ಅನ್ನೋದು ಒಂದಿದೆ. ಹೌದೌದು, ಯಾವ ತಳಿ ಹಾಕಿರ್ತೇವೆ ಏನೋ ಅನ್ನೋದ್ರ ಬಗ್ಗೆ ಒಂದಷ್ಟು. ಈ ರೈತರು ಈ ಕೊಯ್ಲು ಮಾಡುವಂತದ್ದು ಇದೆಯಲ್ಲ, ಇದೆಲ್ಲ ಹೇಗೆಪ್ಪ ಅಂದ್ರೆ ಮಾರುಕಟ್ಟೆ ಧಾರಣೆ ನೋಡಿ ಮಾಡ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಒಳ್ಳೆ ಧಾರಣೆ ಇದೆ, ಕಿತ್ ಬಿಡೋದು ಅವಾಗ ಏನು ಕಿತ್ತು ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೋಬೇಕನ್ನ ಆಸೆ ಇರುತ್ತೆ. ಆದ್ರೆ ನಮಗೆ ಈ ಆಲೂಗಡ್ಡೆ ಈ ಬಲಿಯುವ ಗಾತ್ರ, ಆ ಗುಣಮಟ್ಟ ಅಂತ ಏನ್ ಹೇಳ್ತೀವಿ, ಗಾತ್ರ ಆಗೋದು, ಸಿಪ್ಪೆ ಬಲಿಯೋದಾಗಿರ್ಬೋದು, ಅವುಗಳ ಬಹಳ ಒಂದು ಇಳುವರಿ ನಿರ್ದಿಷ್ಟ ಒಂದು ನಿರ್ಣಯ ಆಗೋದು 80ರಿಂದ 90 ದಿವಸ, ಬಲ್ಕಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಬಹಳ ಗಾತ್ರ ಫಾಸ್ಟ್ ಆಗಿ ಆಗುತ್ತೆ ಆ ಟೈಮಲ್ಲಿ. 10 ದಿವಸದ ನಮಗೆ ಗಡ್ಡೆ ಒಂದು ಏನು ಬಿಳಿ ಬೇರುಗಳು ನಮಗೆ 30 ದಿವಸಕ್ಕೆ ಪ್ರಾರಂಭ ಆಗುತ್ತೆ, ಅದು ಅಂತವಾಗಿ ಬೆಳೆಯುತ್ತೆ, ಮಧ್ಯದಲ್ಲಿ ನಾವೇನು ಯಾವುದು ಕೊಯ್ಲು ಮಾಡ್ಲಿಕ್ಕೆ ಆಗಲ್ಲ. ಈ ತಳಿನಲ್ಲಿ ವಿಶೇಷವಾಗಿ ನಾನು ಜ್ಯೋತಿ ಹೇಳ್ತಾ ಇರೋದು, ಒಂದು 75ರಿಂದ 90 ದಿವಸ ಏನಿದೆ 15 ದಿವಸ ಅವಧಿ, ಅದು ಬಹಳ ಮುಖ್ಯವಾದಂಥದ್ದು. ಆ ಟೈಮಲ್ಲಿ ಬಿಡಬೇಕು ಬಿಡಬೇಕು ಬಿಟ್ಟಾಗ ಸಂಪೂರ್ಣವಾಗಿ ಅವುಗಳ ಗಾತ್ರ ಏನಿದೆ ದಪ್ಪ ಆಗುತ್ತೆ. ದಪ್ಪ ಆದ್ಮೇಲೆ ನಮ್ಗೆ ಇಳುವರಿ ಮೇಲೆ ನೇರ ಪರಿಣಾಮ ಬಿಡುತ್ತೆ, ಹೆಚ್ಚು ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಬಲಿತಂತ ಗಡ್ಡೆಗಳನ್ನ ಬಹುದಿನಗಳ ಕಾಲ ನಾವು ಶೇಖರಣೆ ಮಾಡಬಹುದು. ಅಂದ್ರೆ ಅದೇನು ನೀವು ನಿಗದಿತವಾದಂತ ಒಂದು ಅವಧಿ ಹೇಳಿದ್ರು, ಖಂಡಿತ ಅದರ ನಂತರ ಕೊಯ್ಲು ಮಾಡೋದನ್ನ ಇಡಬಹುದು. ನಾವು ಬೇಗ ಕಿತ್ತು ಬೇಗ ಇಡ್ತೀವಿ ಅಂತ ಅಂದ್ರೆ ಬೇಗ ಕಿತ್ತಾಗ ಸಿಪ್ಪೆ ಸುಲಿಯುತ್ತೆ ಅದು ಸಂಪೂರ್ಣವಾಗಿ ಬಲ್ತಿರೋದಿಲ್ಲ. ಅಂತ ಗಡ್ಡೆಗಳನ್ನ ನೀವು ದೀರ್ಘಕಾಲ ಬಹಳ ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವನ್ ಚಿಪ್ಸ್ಗೂ ಸಹ ಅಂತ ಗಡ್ಡೆಗಳನ್ನ ಬಳಸ್ಲಿಕ್ಕೆ ಆಗಲ್ಲ, ಗುಣಮಟ್ಟ ಇರೋದಿಲ್ಲ ನಮ್ಮ ಹೇಳ್ತಾ ಇರೋದು. ಆದ್ರಿಂದ ನಾವು ಬಹಳ ದಿನಗಳ ಕಾಲ ಅದೇನು ಸಂಪೂರ್ಣ ಅವಧಿ ಏನಿದೆ ಬೆಳೆ ಅವಧಿ ಅಷ್ಟು ಬಿಡಬೇಕು, ಅದರ ಇಳುವರಿ ಸಾಮರ್ಥ್ಯವನ್ನು ಪಡಿಬೇಕಾದ್ರೆ ಕೊನೆ ತನಕ ಕಾಯ್ಬೇಕು. ಅದೇ ರೀತಿಯಾಗಿ ಇದಲ್ಲದೆ ಸಾಕಷ್ಟು ತಳಿಗಳಿದೆ, ಉದಾಹರಣೆಗೆ ಕುಫ್ರಿ, ಕರಣ್ ಅಂತ ಇದೆ, ಲೀಮಾ ಅಂತ ಇದೆ. ಉದಾಹರಣೆಗೆ ಲೀಮಾ ಅನ್ನೋ ತಳಿ 125 ದಿವಸ ಬೇಕಾದ ಸಮಯ ಕೊಯ್ಲು ಮಾಡ್ಬೇಕಂದ್ರೆ. ಇವರು ನಾವು ಅಂತ ತಳಿಗಳನ್ನ ಇಲ್ಲಿ ಏನೋ ಶಿಫಾರಸು ಮಾಡಿದ್ರೆ ಬಹುಶಃ ರೈತರು ಏನ್ ಮಾಡ್ತಾರೆ, 80 ದಿವಸಕ್ಕೆ 90 ದಿವಸ ಕಳೆದ್ರೆ ಗೆಡ್ಡೆಗಳೆಲ್ಲ ಸಣ್ಣ ಇರ್ತದೆ, ಬಲ್ತಿರೋದಿಲ್ಲ. ಆ ನಿರೀಕ್ಷೆ ಮಾಡಿದಂತ ಇಳುವರಿ ಏನಿದೆ ಸಾಮರ್ಥ್ಯ, ಈಗ ಕೆಲವೊಂದು ತಳಿಗಳಿಗೆ 30 ಟನ್ನಷ್ಟು ಇಳುವರಿ ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯದ ಇಳುವರಿಯನ್ನು ನಾವು ಪಡಿಬೇಕಾದ್ರೆ ನಾವು ಕಾಯ್ಬೇಕಾಗ್ತದೆ. ಪೂರ್ಣ ಪ್ರಮಾಣದ ಅವಧಿಯನ್ನು ಅದು ಬಿಟ್ಟಾಗೆ ನಮಗೆ ಸಂಪೂರ್ಣವಾಗಿ ಏನು ಎಲೆಗಳಿರ್ತವೆ ಅದು ಹಳದಿಗೆ ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಅದು ಹಳದಿ ಆದಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ಗೆಡ್ಡೆಗಳಿಗೆ ಹೋಗಿ ಹೋಗುತ್ತೆ, ಸಂಪೂರ್ಣ ಗೆಡ್ಡೆ ದಪ್ಪ ಆಗುತ್ತೆ. ಆಮೇಲೆ ಒಂದು ತಿಳ್ಕೊಬೇಕು, ಬಹಳ ದಿನ ದೀರ್ಘಕಾಲ ಅದನ್ನ ನಾವು ಶೇಖರಣೆ ಮಾಡಿ ಇನ್ನೂ ಒಂದ್ 2 ತಿಂಗಳು 3 ತಿಂಗಳು ಇಡಬೇಕಾದ್ರೆ ಅದರ ಸಂಪೂರ್ಣ ಬಲ್ತಿರಬೇಕು ಅನ್ನೋದು ಒಂದು ಬಹಳ ಮುಖ್ಯ. ಆಮೇಲೆ ಇದ್ರ ಜೊತೆಗೆ ಕಟಾವು ಯಾವಾಗ ಮಾಡಬೇಕು, ಹೌದು ಇದು ಜನರಲ್ ಆಗಿ ನಾವು ತಿಳ್ಕೊಬೇಕು. ಯಾವಾಗ ಈಗ ಅದೇ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಉತ್ಕೃಷ್ಟವಾದಂತಹ ಅಥವಾ ಒಳ್ಳೆ ಗುಣಮಟ್ಟದ ಆಲೂಗಡ್ಡೆಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಯಾವಾಗ ನಾವು ಕೊಯ್ಲು ಮಾಡಬೇಕು? ಈಗ ನಮಗೆ ಉತ್ಕೃಷ್ಟವಾದಂತ ಈಗಾಗಲೇ ಇಷ್ಟೊತ್ತು ಹೇಳಿದೆ, ಸಂಪೂರ್ಣ ಅವಧಿ ಈಗ ಉದಾಹರಣೆಗೆ 95ರಿಂದ 100 ದಿವಸ ಜ್ಯೋತಿ. ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ಹಲೋ, ಏನೋ ಒಂದಷ್ಟು ತೊಂದರೆ ಇದೆ. ಕೆಲವರ ನೀವು ಕರೆಯನ್ನ ಮಾಡಬಹುದು. ಈಗ ಆಲೂಗಡ್ಡೆ ಕೊಯ್ಲು ಹಾಗೂ ಶೇಖರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, ಇನ್ನೊಂದು ಸಂಖ್ಯೆ ಇದೆ 2955528, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗಳನ್ನು ಬಳಕೆಯನ್ನು ಮಾಡಿಕೊಂಡು ನೀವು ಕರೆಯನ್ನು ಮಾಡಿ ನೇರವಾಗಿ ವಿಜ್ಞಾನಿಗಳೊಂದಿಗೆ ಸಂವಾದವನ್ನು ಮಾಡಬಹುದು. ಆಲೂಗಡ್ಡೆಯ ಕೊಯ್ಲು ಹಾಗೂ ಶೇಖರಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ನೇರವಾಗಿ ಕೇಳಬಹುದು. ಈಗ ತಾವು ಹೇಳಿದ್ರಿ ಎಲೆ ಎಲ್ಲವೂ ಕೂಡ ಹಳದಿ ಬಣ್ಣಕ್ಕೆ ತಿರುಗಬೇಕು. ಹೌದು, ಹಳದಿ ಬಣ್ಣಕ್ಕೆ ತಿರುಗಿ ಆ ಕಾಂಡದಲ್ಲಿ ಮತ್ತೆ ಎಲೆಯಲ್ಲಿ ಏನಿರುತ್ತೋ ಆ ಪೋಷಕಾಂಶಗಳೆಲ್ಲ ಗಡ್ಡೆಗೆ ಹೋಗ್ಬೇಕು, ಗೆಡ್ಡೆಗೆ ಹೋಗುದು, ಅದು ಗಡ್ಡೆಗೆ ಹೋದಾಗಲೇ ಅದು ಪರಿಪೂರ್ಣ ಅಂತ ಹೇಳ ಸಂಪೂರ್ಣವಾಗಿ ಬಲ್ತಿದೆ ಅಂತ ಅರ್ಥ. ಆದ್ರೆ ಈಗ ನಾವು ಕ್ಷೇತ್ರದಲ್ಲಿ ನೋಡ್ತೀವಿ, ಈಗ ನಾವು ಚೆನ್ನಾಗಿ ಅವರು ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಅದಕ್ಕೆ ತಕ್ಕಂತ ಏನು ಶಿಫಾರಸಿನ ಆಧಾರದ ಮೇಲೆ ರಸಗೊಬ್ಬರಗಳು, ಒಂದು ಏನು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರಗಳೆಲ್ಲ ಕೊಟ್ಟಾಗ ಅದು ಬೆಳೆ ಒಂದು 75-80 ದಿವಸ ತನಕ ಹಚ್ಚ ಹಸಿರಾಗಿರುತ್ತೆ. ತದನಂತರ ಅದು ನಮಸ್ತೆ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರಿ ಸರ್, ಈಶ್ವರಪ್ಪ ಅಂತ ಸರ್, ಬೇಲೂರು ತಾಲೂಕು ಗುರುವಿಂದ ಸರ್. ಮಾತಾಡಿ ಈಶ್ವರಪ್ಪ ಅವ್ರೆ. ಸರ್, ಇದು ಕುಡಿಕಂಡೆ ಕಸಿದು ಹಿಮಾಲಯ ಆಲೂಗಡ್ಡೆ ಇದೆಯಲ್ಲ, ಅದು ಬಿತ್ತನೆಗೆ ಇವಾಗ ಸಿಗುತ್ತಾ ಅಂತ ಕೇಳ್ತಿದ್ದೆ ಸರ್. ನಿಮ್ ಕಾರ್ಯಕ್ರಮದ ಪ್ರಶ್ನೆ ಏನಲ್ಲ. ಇರ್ಲಿ, ಸಂತೋಷ, ಪರವಾಗಿಲ್ಲ. ಈಗ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಸಸಿಗಳನ್ನ ನಾವು ವಿತರಣೆ ಮಾಡ್ತೀವಿ ಸರ್. ಸಸಿ ಅಂದ್ರೆ ಕುಡಿಕಂಡದಲ್ಲಿ ಈಗ ಬೆಳೆದ್ರಲ್ಲ ಮುಂಗಾರಲ್ಲಿ. ಹೌದು, ಅದು ಬಿತ್ತನೆದು ಯಾರ್ದಾರು ರೈತರ ಹತ್ರ ಸಿಗ್ತದೆ? ಖಂಡಿತ ಕೊಡಿಸ್ತೀವಿ, ಯಾಕೆಂದ್ರೆ ಈಗ ಈ ಹಿಂಗ ಮುಂಗಾರು ಹಂಗಾಮಿನಲ್ಲಿ ಸಾಕಷ್ಟು ಒಂದು 50-ಕ್ಕೂ ಹೆಚ್ಚು 100 ಜನ ರೈತರು ಬೆಳೆದಿದ್ದಾರೆ ಅನ್ನೋ ನಮ್ಮಲ್ಲಿ ದಾಖಲೆ ಇದೆ. ಅದರಲ್ಲಿ ಬೆಳೆದಂತ ರೈತರದ್ದು ಎಲ್ಲ ಗೆಡ್ಡೆಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಇವತ್ತು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದೀವಿ ಹಾಸನದಲ್ಲಿ. ಅದನ್ನ ಈಗ 1.5 ತಿಂಗಳ ತದನಂತರ ನಿಮಗೆ ಬಿತ್ತನೆ ಮಾಡ್ಲಿಕ್ಕೆ ಕೊಡ್ತೇವೆ. ಈಗ ನಿಮಗೆ ತೋಟಗಾರಿಕೆ ಇಲಾಖೆ ಯೋಗೇಶ್ವರಿ ಫೋನ್ ಮಾಡೋಣ. ಖಂಡಿತ ಖಂಡಿತ, ನಾಳೆ ಒಂದು ಕಾರ್ಯಕ್ರಮ ಇದೆ ಇದೇ ವಿಚಾರವಾಗಿ. ಜೊತೆಗೆ ನಿಮಗೆ ಈ ಸಾರಿ ಕೊಡ್ತೀವಿ ಬಿತ್ತನೆನ, ಅದು ಸಂತಾನ ಶೂನ್ಯ ಸಂತಾನ ಗಡ್ಡೆಗಳನ್ನ ನಿಮಗೆ ಕೊಟ್ಟು ಆಮೇಲೆ ಸಂತಾನ 1 ಗಡ್ಡೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಈ ಸಾರಿ ಪ್ರೋತ್ಸಾಹವನ್ನ ಒಂದು ರೈತರಿಗೆ ಒಂದು ಎಲ್ಲ ಸಹಕಾರವನ್ನು ನೀಡ್ತೀವಿ. ಅದಕ್ಕೆ ನಿಮಗೆ ಈ ಸಾರಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಸಹ ಸಹಾಯಧನಗಳನ್ನು ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಈಶ್ವರಪ್ಪ, ಇನ್ನೇನು ಪ್ರಶ್ನೆ ಇದೆಯಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸರ್, ತಾವು ಹೇಳ್ತಾ ಇದ್ರಿ ಯಾವುದು ಕೊಯ್ಲಿಗೆ ಸಂಬಂಧಪಟ್ಟ. ಖಂಡಿತ, ಅದಕ್ಕೆ ನಾವು ಕೊಯ್ಲು ಮಾಡುವಾಗ ಕನಿಷ್ಠ ಅವಧಿ ಏನು, ಅದು ಗರಿಷ್ಠ ಅವಧಿ ಏನಿದೆ ಅವಧಿ ತನಕ ಕಾಯ್ಬೇಕಾಗ್ತದೆ. ಮುಂಚಿತವಾಗಿ ಮಾಡಿದ್ರೆ ಏನಾಗುತ್ತೆ, ಈಗ ಕೆಲವರೆಲ್ಲ 75-80 ದಿವಸಕ್ಕೆ ಆಗದ್ ಬಿಡ್ತಾರೆ. ನಾನು ನೋಡಿದ್ದೀನಿ, ಆ ಸಿಪ್ಪೆ ಸುಲ್ದೋಗಿರುತ್ತೆ, ನೀರಿರುತ್ತೆ, ಅದು ಸರಿಯಾಗಿ ಏನು ಅದ ಮಾಡುವಂಥದ್ದಿಲ್ಲ. ಅದ ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ, ಈಗ ಅವರು ಕೊಯ್ಲು ಮಾಡುವ ಒಂದು ಕನಿಷ್ಠ ಒಂದು 15 ದಿವಸ ಮುಂಚೆ ನೀರನ್ನು ನಿಲ್ಲಿಸಬೇಕು. ನೀರು ಜಾಸ್ತಿ ಕೊಡಬಾರ್ದು. ಆ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ನೀರು ಜಾಸ್ತಿ ಕೊಟ್ಟಂತೆ ಗೆಡ್ಡೆಗಳು ಕೊಳೆಯೋದು ಜಾಸ್ತಿ ಆಗುತ್ತೆ. ಇನ್ನೊಂದು ಗಡಸು ಅಂತ ಹೇಳ್ತೀವಿ, ಆ ಒಂದು ಸಿಪ್ಪೆ ಬಲಿಯೋದಾಗ್ಲಿ ಅವೆಲ್ಲಾನು ಬಹಳ ಚೆನ್ನಾಗಿ ಬಲಿತವೆ. ಅದಕ್ಕೆ ನಾವು ನೀರನ್ನು ನಿಲ್ಲಿಸಬೇಕು ಕನಿಷ್ಠ 15 ದಿವಸ ಮುಂಚೆ. ಈ ಕೆಲವರ ಸಮಸ್ಯೆ ಏನು ಅಂತ ಅಂದ್ರೆ, ಈಗ 2-3 ದಿವಸದಿಂದ ಭಾರಿ ಬಿಸಿಲಿದೆ. ಹೌದು, ಹಿಂಗ್ ಬಿಸಿಲಾದಾಗ ಕೆಲವು ಮಣ್ಣುಗಳಲ್ಲಿ ಬಿಗಿ ಆಗ್ಬಿಡುತ್ತೆ, ಅವ್ರು ಕೇಳಕ್ಕೆ ಆಗೋದಿಲ್ಲ ಅದನ್ನ. ಅಂತ ಸಂದರ್ಭದಲ್ಲಿ ಹೆಂಗ್ ಮಾಡೋದು? ಅಂತ ಸಂದರ್ಭದಲ್ಲಿ ಅಂದ್ರೆ, ಈಗ ಗೆಡ್ಡೆ ಬಲಿತಾ ಇರುವ ಹಂತದಲ್ಲಿ ನಮಗೆ ಈ ಮಣ್ಣು ಯಾವುದು ಸ್ವಲ್ಪ ಕಪ್ಪು ಮಣ್ಣುಗಳಿರ್ತವಲ್ಲ, ಅವು ಸೀಳ್ತವೆ. ಆ ಸೀಳುವ ಅದು ಬಹಳ ಡೇಂಜರು. ಅಂತ ಸೀಳಿದಾಗ ಏನಾಗುತ್ತೆ, ಈ ಏನು ಪತಂಗ ಏನಿದೆ, ಈ ಗೆಡ್ಡೆ ಕೊರಕ, ಆ ಪತಂಗ ಬಂದು ಅದ್ರ ಮೇಲೆ ಈ ಕಣ್ಣಿನ ಮೇಲೆ ಗೆಡ್ಡೆಯ ಕಣ್ಣಿನ ಮೇಲೆ ಬಂದು ಮೊಟ್ಟೆ ಇಟ್ಟು ಆ ಮೊಟ್ಟೆಗಳು ಮತ್ತೆ ಒಡೆದು ಮರಿಯಾಗಿ ಅದು ರಂಧ್ರಗಳಿಟ್ಟು ಗೆಡ್ಡೆಗಳನ್ನು ಹಾಳು ಮಾಡ್ತದೆ. ಅದರಿಂದ ನಾವು ಅಟ್ಲೀಸ್ಟ್ ಒಂದು ಕನಿಷ್ಠ ಒಂದು ಸ್ವಲ್ಪ ನೀರನ್ನು ಕೊಡಬೇಕಾಗ್ತದೆ. ಆಗ ಮಣ್ಣೆಲ್ಲ ಮುಚ್ಚಿಕೊಂಡಾಗ ಅದು ಯಾವುದೇ ಗೆಡ್ಡೆ ಬರೋದಿಲ್ಲ. ಮತ್ತೊಂದು ಏನಂದರೆ, ಆ ಕೊಯ್ಲಿಗಿನ ಮುಂಚೆ ಆ ಒಂದು 70 ದಿವಸ 75 ದಿವಸ ಅಥವಾ 80 ದಿವಸ ಅವಧಿ ಏನಾಗಿರುತ್ತೆ, ರೈತರು ಇನ್ನೊಂದು ಮತ್ತೊಮ್ಮೆ ಮಣ್ಣನ್ನು ತೆಗೆದು ಕಾಲುವೆಗಳಿಂದ ಎಲ್ಲೆಲ್ಲಿ ಗೆಡ್ಡೆಗಳು ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ತವೆ ಆ ಗೆಡ್ಡೆಗಳು ಮುಚ್ಚಬೇಕಾಗ್ತದೆ. ಕೆಲವು ಮುಚ್ಚೋದು ಇಲ್ಲಾಂದ್ರೆ ಹಸಿರುಗಡ್ಡೆಗಳು ಸಮಸ್ಯೆ ಜಾಸ್ತಿ. ಅದಕ್ಕೆ ಬೇಸಾಯ ಕ್ರಮಗಳು ಬಹಳ ಮುಖ್ಯ. ನಮಗೆ ಕೊಯ್ಲು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅಥವಾ ಕೊಯ್ಲೋತ್ತರ ತಾಂತ್ರಿಕ ಕೊಯ್ಲೋತ್ತರ ನಂತರ ಆಗುವಂತ ಒಂದು ಏನು ನಷ್ಟವನ್ನ ತಪ್ಪಿಸಬೇಕಾದ್ರೆ ಪೂರ್ವ ಏನೋ ಬೇಸಾಯ ಕ್ರಮಗಳು ಏನಿದ್ದಾವೆ ಇವುಗಳು ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಬೇಕಾಗ್ತದೆ. ಬಹಳ ಪ್ರಮುಖವಾಗಿ ನಾವು ಮಾಡುವಂಥದ್ದು ಎಲ್ಲಿ ಗೆಡ್ಡೆಗಳು, ಈಗ ನೀರು ಹರಿಸುವ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಹಾಯಿಸುವಂತ ವಿಚಾರ. ಈಗ ನೀರನ್ನು ಕಡಿಮೆ ಮಾಡಿದಾಗ ಗೆಡ್ಡೆ ಬಲಿಯುವ ಅಂತ ಏನು 90 ದಿವಸ 85 ದಿವಸ ಅಲ್ಲಿ ಮಣ್ಣೆಲ್ಲ ಸೀಳ್ಬಿಟ್ಟಾಗ ಅದು ಗೆಡ್ಡೆಗಳು ಮೇಲಕ್ಕೆ ಬರ್ತವೆ. ಆ ಬಿಸಿಲಿಗೆ ತೋರ್ಪಟ್ಕೊಂಡಾಗ ಅವೆಲ್ಲವನ್ನೂ ಹಸಿರಾಗ್ತವೆ ಸೂರ್ಯನ ಕಿರಣ ಬಿದ್ದಾಗ. ಅದಕ್ಕೆ ನಾವು ಕಂಡಂತ ಗೆಡ್ಡೆಗಳನ್ನ ಮಣ್ಣಿನಿಂದ ಮುಚ್ಚಬೇಕು. ಅದರಿಂದ ಹಸಿರು ಆಗುವಂತ ಗೆಡ್ಡೆಗಳನ್ನು ತಪ್ಪಿಸಬಹುದು. ಎರಡನೇದಾಗಿ, ಚಿಟ್ಟೆ ಮೊಟ್ಟೆ ಇಡೋದಿಲ್ಲ. ಇವೆರಡೂ ತಪ್ಪಿಸಿದ್ರೆ ನಮಗೆ ಕೊಯ್ಲಿನ ನಂತರ ಆಗುವಂತ ನಷ್ಟ ಕಡಿಮೆ ಆಗ್ತದೆ. ಆಮೇಲೆ ಕೊಯ್ಲು ಮಾಡುವಂಥದ್ದು ಅಷ್ಟೇ, ಕೊನೆಯಲ್ಲಿ ಮಾಡಬೇಕು. ಆಮೇಲೆ ಇದು ಇನ್ನೊಂದು, ಇವೆಲ್ಲ ಈ ನ್ಯೂನ್ಯತೆಗಳು ಏನಿದಾವೆ, ಈ ಸಮಸ್ಯೆಗಳು, ಈ ಸಮಸ್ಯೆಗಳನ್ನು ಕಡಿಮೆ ಮಾಡಬೇಕಂತಂದ್ರೆ ನಾವು ಪ್ಲಾಂಟರ್ ಅಲ್ಲಿ ಹಾಕ್ಬೇಕು. ಟ್ರ್ಯಾಕ್ಟರ್ ಚಾಲಿತ ಏನು ಪ್ಲಾಂಟರ್ ಏನಿದೆ, ಆಲೂಗಡ್ಡೆನ ಬಿತ್ತನೆ ಮಾಡುವಂಥ ಯಂತ್ರ ಇದ್ರಲ್ಲಿ ಮಾಡಿಬಿಟ್ರೆ ನಮಗೆ ಸುಮಾರು 12 ಸೆಂಟಿಮೀಟರ್ನಷ್ಟು ಆಳಕ್ಕೆ ನಾವು ಗೆಡ್ಡೆಯನ್ನು ಹಾಕ್ತೀವಿ. ಆಗ ಗೆಡ್ಡೆಗಳು ಒಳಗಡೆ ಬಿಟ್ಟು ಅದರಲ್ಲಿ ಯಾವುದೇ ಹಸಿರುಗಡ್ಡೆಗಳು ಕಾಣಿಸ್ಕೊಳ್ಳೋದಿಲ್ಲ. ಈಗಾಗಲೇ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಇತ್ತೀಚೆಗೆ ನಾವು ಕ್ಷೇತ್ರೋತ್ಸವ ನಮ್ಮಿಕೊಂಡು ಸಾಕಷ್ಟು ರೈತರಿಗೆ ನಾವು ತೋರಿಸಿದ್ದೇವೆ. ಇದರಲ್ಲಿ ಯಾವುದು ಒಂದು ಹಸಿರುಗಡ್ಡೆ ಬರೋದಿಲ್ಲ, ಈ ರೀತಿಯಾದ ತಂತ್ರಜ್ಞಾನ ಅಳವಡಿಸ್ಕೊಡಿ ಅಂತ. ಅದೇ ರೀತಿಯಾಗಿ ಏರುಮಡಿ ಜೋಡಿ ಸಾಲು ಪದ್ಧತಿನೂ ಸಹ ಮಾಡಿದ್ವಿ. ಅದರಲ್ಲೂ ಅವರೇನು ಆಶ್ಚರ್ಯಪಟ್ಟರು, ಒಂದು ಏನು ಉಂಡೆಗಡ್ಡೆಗಳನ್ನು ಹಾಕಿ ಜೋಡಿ ಸಾಲು ಪದ್ಧತಿನಲ್ಲಿ ಮಾಡಿರುವಂಥದ್ರಲ್ಲಿ ಒಂದು ಹಸಿರುಗಡ್ಡೆ ಕಾಣಿಸ್ತಿಲ್ಲ. ಸಾಕಷ್ಟು ಗೆಡ್ಡೆ ಇಳುವರಿ ಗಾತ್ರ, ಒಂದು ಉತ್ತಮವಾದಂಥ ಗಾತ್ರ, ಏನು ಗಾತ್ರನು ಗುಣಮಟ್ಟನೇ, ಗುಣಮಟ್ಟ ಗುಣಕ್ಕೆ ಗುಣಮಟ್ಟಕ್ಕೆ ಸೇರಿದಂಥದ್ದು, ಉತ್ತಮವಾದ ಗುಣಮಟ್ಟ ಗೆಡ್ಡೆಗಳು ಅದರಿಂದ ಬಂದಿರೋದನ್ನು ತೋರಿಸ್ಕೊಟ್ಟಿದ್ದೀವಿ. ಈ ರೀತಿಯಾದ ಬೇಸಾಯ ಕ್ರಮಗಳನ್ನು ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡ್ಕೋಬೇಕು. ಈ ಸಾಲು ಪದ್ಧತಿ ಏನಿದೆ ಎತ್ತುಗಳಲ್ಲಿ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಯಾಂತ್ರೀಕರಣ ಒಂದು ಅಳವಡಿಸ್ಕೊಳ್ಳೋದ್ರಿಂದ ಕೊಯ್ಲೋತ್ತರ ನಂತರ ಆಗುವಂತಹ ಸಮಸ್ಯೆ ಇದು ನಷ್ಟವನ್ನು ತಪ್ಪಿಸಬಹುದು ಅಂತ. ಈಗ ಬಹಳ ಮುಖ್ಯವಾದಂತಹ ವಿಷಯ ಏನಪ್ಪ ಅಂತ ಅಂದ್ರೆ ಶೇಖರಣೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಬೆಲೆ ಕಡಿಮೆ ಆಗಿ ಇದೆ, ಅದಕ್ಕೆ ಸುಮಾರು 1000-1200 ರೂಪಾಯಿ ಸಿಗ್ತಾ ಇದೆ. ಆದ್ರೆ ನೀವೇ ಹೇಳೋ ಪ್ರಕಾರ ಕನಿಷ್ಠ ರೈತರಿಗೆ 1800-2000 ರೂಪಾಯಿ ಸಿಕ್ಕಿದ್ರೆ ಅವ್ರು ಮಾಡೋದಕ್ಕೆ ಒಂದಷ್ಟು ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಶೇಖರಣೆ ಮಾಡಲಿಕ್ಕೆ ಅವಕಾಶಗಳಿದಾವೆ, ಹೇಗೆ ಮಾಡೋ ಅಂಥದ್ದು, ಎಷ್ಟು ದಿವಸಗಳ ಕಾಲ ಮಾಡಬಹುದು? ಈಗ ಶೇಖರಣೆ ಅಂತ ವಿಚಾರ ಬಂದಾಗ ಈ ಏನು ಹಾಸನ ಮತ್ತು ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿಕ್ಕಮಗಳೂರಿ ಕಡೆ ಒಂದು 2 ಕಾಲದಲ್ಲಿ ಬೆಳೆಯುವಂಥ ಒಂದು ಸದಾವಕಾಶ ಇಲ್ಲಿದೆ. ಆಮೇಲೆ ಈ ಕರ್ನಾಟಕದಲ್ಲಿ ಈಗ ಏನು ಬಯಲುಸೀಮಾ ಪ್ರದೇಶದಲ್ಲಿದೆಯಲ್ಲ, ಈ ಕೊಯ್ಲಿನ ನಂತರ ಆಗುವಂಥ ನಷ್ಟ ಒಂದು ಅಂದಾಜು 40-50 ನಷ್ಟ ಆಗೋದು, ನಷ್ಟ ಆಗಿರುವಂಥವು ಸಾಕಷ್ಟು ರೆಕಾರ್ಡ್ ದೊಡ್ಡ ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ. ಇವುಗಳಿಗೆಲ್ಲ ತಪ್ಪಿಸ್ಬೇಕಾದ್ರೆ ಕೊಯ್ಲಿನ ಒಂದು ಏನು ಶೇಖರಣೆ, ಕೊಯ್ಲಿನ ನಂತರ ಶೇಖರಣೆ ಭಾಳ ಮುಖ್ಯ. ಅದಕ್ಕೆ ಮುಂಚೆ ಕೊಯ್ಲು ಮಾಡುವ ಒಂದು ವಿಧಾನನೂ ಭಾಳ ಮುಖ್ಯ. ಈಗ ಕೊಯ್ಲು ಮಾಡುವಾಗ ಅದಕ್ಕೆ ಒಂದು ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಇದೆ, ಅಷ್ಟೊಂದು ಗೆಡ್ಡೆಗಳ ನಷ್ಟ ಇದಾಗಲ್ಲ. ಅದವಾಗಿ ಮಿತವಾಗಿ ನೀರು ಕಟ್ಟಿ ಆಮೇಲೆ ಕೊಯ್ಲು ಮಾಡಬೇಕು. ಕೆಲವರು ಗಟ್ಟಿಯಾಗಿರ್ತದೆ, ತೇವಾಂಶ ಇರೋದಿಲ್ಲ, ಅದರಲ್ಲಿ ನೇಗಿಲು ಹಿಡಿದು ಗೆಡ್ಡೆಗಳು ತೆಗಿತಾರೆ, ಆಗ ಸಾಕಷ್ಟು ಗೆಡ್ಡೆಗಳು ಒಂದು ಡ್ಯಾಮೇಜ್ ಆಗೇ ಆಗ್ತದೆ. ಡ್ಯಾಮೇಜ್ ಆದಾಗ ಅಂತ ಗೆಡ್ಡೆಗಳನ್ನು ನೀವು ಶೇಖರಣೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ಬಹುಬೇಗನೆ ಆಗಿಂತ ಗೆಡ್ಡೆಗಳು ರೋಗಾಣುಗಳಿಗೆ ತುತ್ತಾಗ್ತವೆ. ಆ ಕಾರಣಕ್ಕೆ ನಾವು ಕೊಯ್ಲು ಮಾಡುವಾಗ ಮಿತವಾಗಿ ನೀರನ್ನು ಹಾಯಿಸಿ ನಂತರ ಕೊಯ್ಲು ಮಾಡಿದಾಗ ಯಾವುದೇ ಗೆಡ್ಡೆ ಡ್ಯಾಮೇಜ್ ಆಗೋದಿಲ್ಲ. ಅಂತ ಗೆಡ್ಡೆಗಳನ್ನು ನಾವೇನು ತೆಗಿತೀವಿ, ತೆಗೆದ ನಂತರ ಕನಿಷ್ಠ ಅದನ್ನು 2-3 ದಿವಸ ಒಂದು ನೆರಳಿರುವಂಥ ಒಂದು ಶೆಡ್ನಲ್ಲಿ ಹಾಕಿ ಇಡಬೇಕಾಗ್ತದೆ. ಅದನ್ನ ಹಾಕಿದಾಗ ಅದರಲ್ಲಿರುವಷ್ಟು ತೇವಾಂಶ ಏನಿರುತ್ತೆ ಗೆಡ್ಡೆನಲ್ಲಿ, ಆ ತೇವಾಂಶ ಆವಿಯಾಗಿ ಹೋಗುತ್ತೆ, ಸಿಪ್ಪೆ ಬಲಿಯುತ್ತೆ. ಇದು ಬಹಳ ಮುಖ್ಯ. ಅಥವಾ ಅತಿಯಾಗಿ ತೇವ ಇರುವಂತ ಗೆಡ್ಡೆಗಳನ್ನ ನಾವು ಶೇಖರಣೆ ಮಾಡಬಾರ್ದು. ಮಾಡೋದು ಖಂಡಿತ ಅಂತ ಗೆಡ್ಡೆಗಳು ನಮಗೆ ಕರಗುತ್ತೆ. ಜೊತೆಗೆ ದುಂಡಾಣು ಕೊಳೆ ರೋಗ ಅಂತ ಹೇಳ್ತೀವಿ, ಏನು ಸಾಫ್ಟ್ ರಾಟ್ ಅಂತ ಹೇಳ್ತೀವಿ, ಆ ಕೊಳೆಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ಒಂದು ಶೇಖರಣೆ ಮಾಡುವಂಥದ್ದು ಗೆಡ್ಡೆಗಳು ಒಳ್ಳೆ ಉತ್ತಮವಾಗಿ ಬಹಳ ದಿನ ಬಹುದಿನ ಶೇಖರಣೆ ಮಾಡಬೇಕಾದ್ರೆ ಸಾರಜನಕ ಮತ್ತು ಪೊಟ್ಯಾಶ್ ಇವೆರಡು ದೊಡ್ಡ ಪೋಷಕಾಂಶಗಳ ಒಂದು ಪಾತ್ರ ಬಹಳ ಇದೆ. ಹೆಚ್ಚಿನ ಸಾರಜನಕ ಅಂದ್ರೆ ಯೂರಿಯಾ, ರೈತರು ಯೂರಿಯಾ ಜಾಸ್ತಿ ಹಾಕ್ತಾರೆ. ಯೂರಿಯಾ ಜಾಸ್ತಿ ಹಾಕ್ಬಿಟ್ರೆ ಗೆಡ್ಡೆಗಳು ಮೃದು ಆಗ್ತವೆ. ಅಂತ ಗೆಡ್ಡೆಗಳನ್ನ ನಾವು ಸಿಪ್ಪೆ ಬಲಿಯೋದಿಲ್ಲ, ಅಂತ ಗೆಡ್ಡೆಗಳು ಶೇಖರಣೆಲ್ಲಿಟ್ಟರು ಬೇಹೆ ಬಹುಬೇಗನೆ ಕೊಳಿತವೆ. ಎರಡನೇದು ಪೊಟಾಶ್ ಅಂಶ, ಅದೇನು ಶಿಫಾರಸಿನ ಆಧಾರದ ಮೇಲೆ ಏನು ನಾವು ಸರಿಯಾಗಿ ಬಳಸ್ತಾರೆ, 75-100 ಕೆಜಿ ಸಾರಜನಕ ರಂಜಕ ಪೊಟ್ಯಾಶ್ ಇದೆ. ಪೊಟ್ಯಾಶ್ ಬೇಡಿಕೆ ಜಾಸ್ತಿ ಬೆಳೆಗೆ, ಪೊಟ್ಯಾಶನ್ನ ಕೊಟ್ರೆ ನಮಗೆ ಗೆಡ್ಡೆ ಗಡಸಾಗುತ್ತೆ, ಅಂತೆ ಗೆಡ್ಡೆಗಳ ಸಿಪ್ಪೆನು ಚೆನ್ನಾಗಿ ಬಲಿಯುತ್ತೆ. ಗೆಡ್ಡೆಗಳನ್ನ ಬಹುದಿನಗಳ ಕಾಲ ನಾವು ಶೇಖರಣೆಯಲ್ಲಿ ಇಡಬಹುದು. ಇಂಥ ಗೆಡ್ಡೆಗಳನ್ನ ನಾವು ಇಲ್ಲಿ ಒಂದು ಶೇಖರಣೆ ಮಾಡುವಂಥದ್ದು ಇಲ್ಲ ನಮ್ಮಲ್ಲಿ ಪದ್ಧತಿ. ಹೌದು, ಅದು ಆಗ್ಬೇಕು. ಇವತ್ತು ನಾವು ಕೊಯ್ಲು ಮಾಡ್ತೀವಿ, ತಗೊಂಡೋಗಿ ಮರುದಿನ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಎಲ್ಲ ಒಂದೇ ಸರಿ ಬಿತ್ತನೆ ಮಾಡೋದು, ಒಂದೇ ಸರಿ ಕೊಯ್ಲು ಮಾಡೋದು, ಒಂದೇ ಸರಿ ಮಾರ್ಕೆಟ್ಗೆ ತಗೊಂಡು ಹೋಗುದು. ಹೌದು ಹೌದು, ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಬೆಲೆ ಬಿದ್ದು ಹೋಗುತ್ತೆ. ಬೆಲೆ ಸಹಜವಾಗಿ ಕೊಡಬಾರದು. ಅದಕ್ಕೆ ಇಲ್ಲಿ ಹಾಸನಗಡ್ಡೆ ಬಂದಿದೆಯಪ್ಪ ಅಂದ್ರೆ ಬೆಂಗಳೂರು APMCಯಲ್ಲಿ ಒಂದು 50 ಲಾರಿ ಲೋಡ್ಗಳು ಇರುತ್ತೆ, ಅಲ್ಲಿ ಸಹಜವಾಗಿ ಅದರ ಧಾರಣೆ ಕುಸಿದು ಹೋಗುತ್ತೆ. ಅದಕ್ಕೆ ಈ 50 ಲೋಡ್ ಬದಲು ಬರೀ 10-15 ಲೋಡ್ ಹೋದ್ರೆ ನಮಗೆ ಮಿತವಾಗಿ ಒಂದು ಒಂದು ಉತ್ತಮವಾದಂಥ ಧಾರಣೆ ನಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ. ಅದಕ್ಕೇನಪ್ಪ ಅಂದರೆ ತಾತ್ಕಾಲಿಕವಾಗಿ ರೈತರು, ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಾಗಿ ಶೇಖರಣೆ ಮಾಡಬಹುದು ಅನ್ನೋದು ನಾವು ಮಾಡಿಕೊಂಡಿದ್ದೀವಿ. ಅಂದರೆ PVC ಪೈಪ್ಗಳನ್ನು ಆ ರಾಶಿನಲ್ಲಿ ತಾತ್ಕಾಲಿಕ 2-3 ಬೇಕಾದ್ರೆ ನಾವು ಇಟ್ಕೋಬೋದು. ಆ PVC ಪೈಪ್ಗಳನ್ನು ಒಂದು 4-5 ಟನ್ನಷ್ಟು ಆಲೂಗಡ್ಡೆಯಲ್ಲಿ ಒಂದು 4-5 ಪೈಪು ಒಂದು 2 ಇಂಚಿನ ಪೈಪನ್ನ ಸುಮಾರು ಒಂದು 180 ರಂಧ್ರಗಳನ್ನ ಮಾಡಬೇಕು ಪೈಪ್ ಸುತ್ತಲೂ ಅಷ್ಟೇ. ಅಂದ್ರೆ 16 mm ನಷ್ಟು 1 cm ಗಿಂತ ಜಾಸ್ತಿ ರಂಧ್ರಗಳನ್ನ 180 ರಂಧ್ರಗಳನ್ನ ಅದರ ಮೇಲೆ ಮಾಡಿ ಅಂತ ಪೈಪ್ಗಳನ್ನ ಒಳಗಡೆ ಆಲೂಗಡ್ಡೆ ರಾಶಿಯಲ್ಲಿ ಸೇರಿಸ್ಬಿಟ್ಟಾಗ ಅದರಲ್ಲಿ ಇರೋ ಫಸ್ಟ್ ಕ್ಲಾಸ್ ಎಲ್ಲ ಸರಾಗವಾಗಿ ಗಾಳಿ ಸಿಗುತ್ತೆ, ಇಂಗಾಲದ ಡೈಆಕ್ಸೈಡ್ ಏನು ಬರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕುತ್ತೆ, ಯಾವುದೇ ಬಿಸಿ ಆಗಲ್ಲ ಒಳಗಡೆ. ಹಾಗಾಗಿ ಗೆಡ್ಡೆಗಳು ಕೊಳೆಯದಂತೆ ನಾವು ಬಹಳ ದಿನಗಳ ಕಾಲ ಇಟ್ಕೋಬಹುದು. ಆಮೇಲೆ ಇದು ಚಿಟ್ಟೆದು ಸಮಸ್ಯೆ ಇದೆ, ಶೇಖರಣೆ ಮಾಡಿದ್ಮೇಲೆ ಅದಕ್ಕೇನು ಮಾಡ್ಬೇಕಪ್ಪ ನಾವು ಅಂದ್ರೆ ಈ ರಾಶಿಯ ಮೇಲೆ ನಾವು ನೆಟ್ ಈ ಇನ್ಸೆಕ್ಟ್ ನೆಟ್ ಅಂತ ಹೇಳ್ತೀವಿ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮ್ಯಾಲತಿನ್ ಪೌಡರ್ನ ಸ್ವಲ್ಪ ಗೋಣಿಚೀಲ ಹಾಕಿ ಅದ್ರ ಮೇಲೆ ಎರಚಿಬಿಟ್ಟು ಬೇರೆ ಏನು ಭತ್ತದ ಹುಲ್ಲು ರಾಗಿ ಹುಲ್ಲು ಈ ರೀತಿಯದ್ದು ಹಾಕೋಬೇಕು ಅಥವಾ ಇದು ಏನು ಕಬ್ಬಿನ ಸೊಗೆ ಅದನ್ನ ಹಾಕಿ ನಾವು ಶೇಖರಣೆ ಮಾಡಿದ್ರೆ ಆ ಚಿಟ್ಟೆಗಳ ಒಳನು ಸುಳಿವಿಕೆ ಕಡಿಮೆ ಆಗ್ತದೆ. ಅಂದ್ರೆ ಪೈಪ್ ಮುಖಾಂತರ ಹೋಗ್ಬಿಡುತ್ತದೆ ಹೋಗುತ್ತೆ. ಅದಕ್ಕೆ ಪೈಪ್ಗೆ ಇಲ್ಲ ಪೈಪ್ ಕೊನೆಗಳಿಗೆ ನಾವು ನೆಟ್ಟನ್ನು ಹಾಕ್ಬೇಕು, ರಾಶಿ ಮೇಲೆ ಹಾಕ್ಬೇಕು ಪೈಪ್ ಕೊನೆಗೂ ಹಾಕ್ಬೇಕು, ಆಗ ಚಿಟ್ಟೆಗಳು ಒಳಗಡೆ ನಿಸ್ಕೊಳ್ಳಿಕ್ಕಾಗಲ್ಲ. ಅದ್ರ ಮೇಲೆ ಒಂದು ರಾಸಾಯನಿಕಗಳನ್ನ ಒಂದಷ್ಟು ಕೀಟನಾಶಕಗಳನ್ನ ಬೇಕಾದ ಪೈಪ್ನಲ್ಲಿ ಹಾಕಿದ್ರು ಸಹ ವಾಸನೆಗೆ ಯಾವುದೇ ಒಂದು ಕೀಟಗಳು ನುಸುಳೋದಿಲ್ಲ. ಇದೊಂದು ಸರಳವಾಗಿ ಮಾಡ್ಕೊಳ್ಳುವಂಥದ್ದು ರೈತರೇ. 5 ಪೈಪ್ ಅಂದ್ರೆ 1,500 ರೂಪಾಯಿ ಅಷ್ಟೇ ಆಗುತ್ತೆ ಒಂದು ಪ್ರತಿ ಹಳೆ ಪೈಪೆ ಸಾಕಷ್ಟು ಇರುತ್ತೆ. ಹಳೆ ಪೈಪ್ಗಳಿರುತ್ತೆ ಅದಕ್ಕೆ ರಂಧ್ರಗಳನ್ನು ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಎಲ್ಲಾ ಕೃಷಿಕರ ಮನೆಯಲ್ಲೂ ಕೂಡ ಪೈಪ್ಗಳು ಇದ್ದೇ ಇರುತ್ತೆ. ಕಡೆ ಪಕ್ಷ ಇತ್ತೀಚೆಗೆ ಈ ತುಂತುರು ನೀರಾವರಿದಾದ್ರೂ ಕಪ್ಪು ಪೈಪ್ ಇರುತ್ತೆ ಖಂಡಿತ. ಹಳೆ ಪೈಪ್ಗಳು ಅದು ಇನ್ನು ಬಳಸಕ್ಕಾಗೋದಿಲ್ಲ ಅನ್ನೋದನ್ನ ತಗೊಂಡು ಅವ್ರು ನೀವು ಹೇಳದಂಗೆ ಸುಮಾರು 1 ಪೈಪ್ಗೆ ಅಂತ ಅಂದ್ರೆ 20 ಅಡಿ ಲೆಂತ್ ಇರತಕ್ಕಂತ 1 ಪೈಪ್ಗೆ 180 ರಂಧ್ರಗಳನ್ನು ಮಾಡಬೇಕು. ರ್ಯಾಂಡಮ್ ಆಗಿ ಮಾಡೋ ಅಂತದ್ದು ಅಂದ್ರೆ ಏನ್ ಸಾಲು ಆಗಿ ಮಾಡಬೇಕು ಅಂತಿಲ್ಲ, ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಒಟ್ಟಿಗೆ 180 ಆಗ್ಬೇಕು, ಪೂರ್ಣ ಅದಕ್ಕೆ ವಿಸ್ತರಿಸಿರ್ಬೇಕು. ಆ ತರದ ರಂಧ್ರಗಳನ್ನ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಅವರು ಶೇಖರಣೆಯನ್ನ ಮಾಡಬಹುದು. ಶೇಖರಣೆಗೆ ಹಾಕಿದ್ಮೇಲೆ ಏನೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಬೇಕು, ಯಾಕೆ ಅಂತ ಅಂದ್ರೆ ನೀವಾಗ್ಲೇ ಹೇಳ್ದಂಗೆ ಈಗ ಕೆಲವರು ಬೇಗ ಕೊಯ್ಲು ಮಾಡೋದ್ರಿಂದ ಇನ್ನು ಬಲ್ತಿರೋದಿಲ್ಲ ಅಂತ ಆಲೂಗಡ್ಡೆಗಳನ್ನೆಲ್ಲ ಇಡ್ತಾರೆ, ಇಡೋಂತ ಸಾಧ್ಯತೆ ಇರುತ್ತೆ. ಅದು ಹಾಳಾಗಿದೆಯೋ ಇಲ್ಲೋ ಅನ್ನೋಂಥದ್ದನ್ನ ಗಮನಿಸೋದು ಹೇಗೆ ಶೇಖರಣೆಗೆ? ಹೌದು, ಶೇಖರಣೆ ಮಾಡಿದ ನಂತರ ಏನ್ ಸಮಸ್ಯೆಗಳು ಬರುತ್ತೆ ಅದನ್ನ ಹೆಂಗ್? ಅವು ಕೆಲವೊಂದು ನ್ಯೂನ್ಯತೆಗಳು ಬರ್ತವೆ. ಈಗ ನಾವು ಈ ಉಷ್ಣಾಂಶ ಜಾಸ್ತಿ ಆಗಬಾರ್ದು, ಆ ಶೇಖರಣೆ ಆದಾಗ ಉಷ್ಣಾಂಶ ಜಾಸ್ತಿ ಆಗಬಾರ್ದು. ಉಷ್ಣಾಂಶ ಎಷ್ಟಪ್ಪ ಇರ್ಬೇಕಂದ್ರೆ 10-12 ಡಿಗ್ರಿ ಇರಬೇಕು. ಅಂದ್ರೆ ಸ್ವಲ್ಪ ನೆರಳು ಮಾಡ್ಕೋಬೇಕು, ನೆರಳು ಮೇಲ್ಗಡೆ ಒಂದು ತೆಂಗಿನ ಗರಿ ಅದೆಲ್ಲ ಹಾಕಿ ಯಾವುದೇ ನೀರನ್ನು ನೀರು ಮಳೆ ನೀರು ಹೋಗಬಾರ್ದು, ತಂಪಾಗಿರ್ಬೇಕು. 10-12 ಡಿಗ್ರಿ ಇದ್ರೆ ಅಂತ ಗೆಡ್ಡೆಗಳನ್ನ ನಾವು ತಿನ್ಲಿಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಸಂಸ್ಕರಣೆಗೂ ಸೂಕ್ತ ಆಗ್ತದೆ. ಅದೇ ತುಂಬಾ ಕಡಿಮೆ ಉಷ್ಣಾಂಶ ಇದ್ದಾಗ ಅಂತ ಕಡೆ ನಾವು ಸಕ್ಕರೆ ಅಂಶ ಜಾಸ್ತಿ ಆಗಿ ಅಂತವನ್ನ ಈ ಸಂಸ್ಕರಣೆಗಾಗ್ಲಿ ಬಳಸ್ಲಿಕ್ಕೆ ಆಗಲ್ಲ, ಸಿಹಿ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನಾವು ಈಗ ಉದಾಹರಣೆಗೆ ಉಷ್ಣಾಂಶ ಜಾಸ್ತಿ ಆದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ಬ್ಲ್ಯಾಕ್ ಆರ್ಟ್ ಅಂತ ಹೇಳ್ತೀವಿ, ಕಪ್ಪು ತಿರುಳು ಅಂತ ಹೇಳ್ತೀವಿ. ಆ ಉಷ್ಣಾಂಶ ಜಾಸ್ತಿ ಒಳಗಡೆ ಕಪ್ಪಾಗುತ್ತೆ, ಬಟ್ ಮೇಲ್ಗಡೆ ಗೆಡ್ಡೆ ಸಾಮಾನ್ಯವಾಗಿ ಆರೋಗ್ಯವಾಗಿರುತ್ತೆ. ಅದನ್ನು ಕತ್ತರಿಸಿ 2 ಭಾಗವಾಗಿ ನೋಡಿದಾಗ ಕಪ್ಪಾಗುತ್ತೆ. ಈ ತರ ಸಮಸ್ಯೆ ದೊಡ್ಡದು. ಇನ್ನು ಉಷ್ಣಾಂಶ ಜಾಸ್ತಿ ಆದ ಮೊಳಕೆ ಬರುವಂತ ಸಮಸ್ಯೆನೂ ಜಾಸ್ತಿ ಇರುತ್ತೆ. ಅದಕ್ಕೆ ಅಂತವನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಒಂದು ಉಷ್ಣಾಂಶ ಅನ್ನೋದು ಬಹಳ ಶೇಖರಣೆಯಲ್ಲಿ ಬಹಳ ಮುಖ್ಯ. 10-12 ಡಿಗ್ರಿ ಇಟ್ಕೋಬೇಕು. ಅದೇ ರೀತಿಯಾಗಿ ಈಗ ಏನು ಕಡೆ ಈ ಸಸಿಗಳು ಕುಡಿಕಾಂಡ ಸಸಿಗಳು ಸಹ ಅದರದ್ದು ಗೆಡ್ಡೆ ಈಗ ತೆಗಿತಾ ಇದ್ದಾರೆ, ಅದನ್ನು ಸಹ ಈಗ 10-12 ಡಿಗ್ರಿಯಲ್ಲಿ ಈಗ ಶೇಖರಣೆಗಳಲ್ಲಿ ಇಡಿಸಿ ಇವತ್ತು ಮುಂದಿನ ಇಂಗಾರಂಗಾಮಿಗೆ ಬಳಸ್ಕೊಳ್ಳಿಕ್ಕೆ ಒಂದು ಇದನ್ನು ಮಾಡ್ತಾ ಇದೀವಿ, ರೈತರಿಗೆ ಪ್ರೋತ್ಸಾಹ ಕೊಡ್ತೇವೆ. ಒಳ್ಳೇದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಆಲೂಗಡ್ಡೆ ಕೊಯ್ಲು ಹಾಗೂ ಶೇಖರಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಶ್ರೋತೃಗಳೇ, ಇದುವರೆಗೆ ಆಲೂಗಡ್ಡೆಯ ಕೊಯ್ಲು ಹಾಗೂ ಶೇಖರಣೆ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಅಮರ ನಂಜುಂಡೇಶ್ವರ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಂಡಿತು. ಕಾರ್ಯಕ್ರಮದ ಪ್ರಸ್ತುತಿ ಅರಕರಗುಡು ವಿ ಮಧುಸೂದನ್.